ಪೋಷಕಾಂಶಗಳನ್ನ ಒದಗಿಸಬೇಕು ಎಂಬಂತಹ ಒಂದು ವಿಚಾರವನ್ನ ನಾವು ವಿಜ್ಞಾನಿಗಳಿಂದ ಪಡ್ಕೊಡ್ತಿರ್ತೀವಿ. ಈ ನಿಟ್ಟಿನಲ್ಲಿ ಮಣ್ಣು ಪರೀಕ್ಷೆ ಅಂದ್ರೇನು, ಮಣ್ಣು ಪರೀಕ್ಷೆ ಯಾಕೆ ಮಾಡಬೇಕಾಗ್ತದೆ, ಮಣ್ಣು ಪರೀಕ್ಷೆಯ ವಿಧಾನಗಳಿದೇನು, ಮಣ್ಣು ಪರೀಕ್ಷೆ ಮಾಡಿದ್ಮೇಲೆ ಮಣ್ಣು ಪರೀಕ್ಷೆ ಚೀಟಿ ಬಂದ್ಮೇಲೆ ಅದನ್ನ ಏನ್ ಮಾಡಬೇಕು ಎಂಬಂತಹ ಒಂದು ಹತ್ತು ಹಲವಾರು ವಿಚಾರಗಳನ್ನ ಇವತ್ತಿನ ಕಾರ್ಯಕ್ರಮದಲ್ಲಿ ನಮಗೆ ಮಾಹಿತಿಯನ್ನು ಮಾಡಿಕೊಡ್ಲಿಕ್ಕೆ ನಮ್ಮ ರಾಯಚೂರು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ICAR ಕೃಷಿ ವಿಜ್ಞಾನ ಕೇಂದ್ರ ಕಲಬುರಗಿಯ ಮಣ್ಣು ವಿಜ್ಞಾನಿಗಳಾದಂತಹ ಡಾಕ್ಟರ್ ಶ್ರೀನಿವಾಸ್ ಅವರು ನಮ್ಮ ಜೊತೆ ಇದ್ದಾರೆ. ಅವರಿಂದ ಮಾಹಿತಿಯನ್ನು ಪಡ್ಕೊಳ್ಳೋಣ. ನಮ್ಮೆಲ್ಲ ರೈತ ಬಾಂಧವರ ಪರವಾಗಿ, ಹಾಗೇನೆ ಕೇಳುವ ಎಲ್ಲಾ ಶ್ರೋತೃ ಬಾಂಧವರ ಪರವಾಗಿ ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೇನೆ ನಮಸ್ಕಾರ. ನಮಸ್ಕಾರ ಸರ್. ಹೇಳಿ ಸರ್, ಮಣ್ಣು ಪರೀಕ್ಷೆ, ತಾವು ಮಣ್ಣು ವಿಜ್ಞಾನಿಗಳಿದ್ದೀರಿ, ಉತ್ಪಾದನೆಯ ಮೇಲೆ ಮಣ್ಣು ಬಹಳ ಗಣನೀಯವಾದಂತಹ ಒಂದು ಪಾತ್ರವನ್ನು ವಹಿಸುವಂಥದ್ದು. ಮಣ್ಣು ಪರೀಕ್ಷೆ ಅಂದ್ರೆ ಏನು, ಮಣ್ಣು ಪರೀಕ್ಷೆಯನ್ನು ಯಾಕೆ ಮಾಡಿಸ್ಬೇಕು, ಪ್ರಾರಂಭದಲ್ಲಿ ಪೀಠಿಕೆಯಾಗಿ ನಮ್ಮ ರೈತ ಬಾಂಧವರಿಗೆ ಮಾಹಿತಿಯನ್ನು ಮಾಡಿಕೊಡಿ. ಖಂಡಿತ ಸರ್. ಮೊದಲಿಗೆ ಎಲ್ಲ ರೈತ ಬಾಂಧವರಿಗೆ ನನ್ನ ನಮಸ್ಕಾರಗಳು. ನಾನು ಡಾಕ್ಟರ್ ಶ್ರೀನಿವಾಸ್ ಬಿವಿ ಅಂತ ಕಳೆದ 5 ವರ್ಷಗಳಿಂದ ಮಣ್ಣು ವಿಜ್ಞಾನಿಯಾಗಿ ಕಲಬುರಗಿ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ ಸರ್. ಈಗೆಲ್ಲ ಗೊತ್ತಿರೋ ಹಾಗೆ ಮಣ್ಣು ಬಹಳ ಇಂಪಾರ್ಟೆಂಟ್ ಒಂದು ಮೂಲ ವಸ್ತು ಸರ್. ಮಣ್ಣು ನೈಸರ್ಗಿಕವಾಗಿ ಸಿಗ್ತಕ್ಕಂತ ವಸ್ತು. ಇದು ಸಾಮಾನ್ಯವಾಗಿ ಮಣ್ಣಿನ ಬಗ್ಗೆ ನಾವು ತಿಳ್ಕೊಳ್ಬೇಕಂದ್ರೆ ಮಣ್ಣಿನ ಒಂದು ಕುರಿತಾಗಿ ನಾವೊಂದು ಅದರ ಬಗ್ಗೆ ಅರಿವು ಇರತಕ್ಕಂಥ ಬಹಳ ಇಂಪಾರ್ಟೆಂಟ್ ಸರ್. ಒಂದೇ ಒಂದು ಇಂಚು ಮಣ್ಣು ತಯಾರಾಗಬೇಕಾದ್ರೆ ಸುಮಾರು 1000 ವರ್ಷಗಳು ಹಿಡಿತಾವೆ ಸರ್. ಅದು ಹೀಗಾಗಿ ನಾವು ಮಣ್ಣನ್ನ ಇಂಥ ಒಂದು ಅಮೂಲ್ಯವಾದಂಥ ಮಣ್ಣನ್ನು ನಾವು ಜೋಪಾನವಾಗಿ ಇಟ್ಕೋಬೇಕು. ಈಗ ನಾವು ಅದನ್ನು ಸರಿಯಾಗಿ ಅದನ್ನು ನಿರ್ವಹಣೆ ಮಾಡಿದ್ರೆ ಮಣ್ಣು ಅಥವಾ ಮಣ್ಣಿನ ಆರೋಗ್ಯವನ್ನು ನಾವು ಸರಿಯಾಗಿ ನಿರ್ವಹಣೆ ಮಾಡಿದ್ರೆ ನಾವು ಉತ್ತಮವಾದಂಥ ಫಲಿತಾಂಶ ಅಂದರೆ ಇಳುವರಿನ ಪಡೆಯಬಹುದು ಸರ್. ಈಗ ಮಣ್ಣು ಪರೀಕ್ಷೆಯನ್ನು ಮಾಡುವಂಥ ಸಂದರ್ಭದಲ್ಲಿ ಅಂತಂದರೆ ಯಾರು ಮಣ್ಣು ಪರೀಕ್ಷೆಯನ್ನು ಮಾಡಿಸಬಹುದು, ರೈತ ಬಾಂಧವರು ಎಂತಹ ಮಣ್ಣನ್ನು ತಾವು ಪರೀಕ್ಷೆಗೆ ಮಾಡಬಹುದು ಅಂತ ಹೇಳ್ತೀರಿ? ಈಗ ಕೆಲವೊಂದು ಕಡೆ ಹಳ್ಳ ಇರ್ತದೆ, ಕೊಳ್ಳ ಇರ್ತದೆ, ನದಿ ಇರ್ತದೆ, ಅಥವಾ ಉಳುಮೆ ಮಾಡುವಂತಹ ಒಂದು ಅವರ ಕ್ಷೇತ್ರ ಇರ್ತದೆ, ಯಾವ ಮಣ್ಣನ್ನು ಪರೀಕ್ಷೆಗೆ ಒಳಪಡಿಸಬೇಕು ಅಂತ ತಮ್ಮ ವಿಚಾರ? ಖಂಡಿತವಾಗಿ ಸರ್, ಎಲ್ಲಾ ತರದ ಮಣ್ಣು ಸರ್. ರೈತ ಬಾಂಧವರು ತಮ್ಮ ಜಮೀನಿನ ಮಣ್ಣನ್ನ ವರ್ಷಕ್ಕೆ ಒಮ್ಮೆ ಬಾರಿ ಆದ್ರು, ಒಣ ಬೇಸಾಯದಂತ ರೈತರು 2 ವರ್ಷಕ್ಕೊಂದ್ಸಲ, ನೀರಾವರಿ ಇದ್ದಂಥ ರೈತರು ವರ್ಷಕ್ಕೊಮ್ಮೆ ಆದರೂ ತಮ್ಮ ಜಮೀನು ಮಣ್ಣನ್ನು ಪರೀಕ್ಷೆ ಮಾಡ್ಕೋಬೇಕು ಸರ್. ಜಮೀನು ಮಣ್ಣು ಪರೀಕ್ಷೆ ಮಾಡಬೇಕಾದ್ರೆ ನಿಮ್ಮ ಹತ್ರ ಹೊಲ ಎಷ್ಟೇ ಇದ್ರು, ಜಮೀನು ಎಷ್ಟೇ ಇದ್ರೂ ಪ್ರತಿ 2.5 ಎಕರೆ 1 ಹೆಕ್ಟರ್ ಅಂತ ಹೇಳ್ತೀವಿ ರೀ, 1 ಹೆಕ್ಟರ್ಗೆ 1 ಸ್ಯಾಂಪಲ್ ಬೇಕು ಸರ್. ಸೊ ಆ ಒಂದು ಸ್ಯಾಂಪಲಲ್ಲಿ ಕನಿಷ್ಠ ಪಕ್ಷ 5-8 ಕಡೆ ತೋಡಿದ್ದು ಸ್ಯಾಂಪಲ್ ನಾವು ತರಬೇಕಾಗುತ್ತೆ. ನಿಮ್ಮ ಹತ್ರ 5 ಎಕರೆ ಇದ್ರೆ 2 ಸ್ಯಾಂಪಲ್ ಬೇಕು, 10 ಎಕರೆ ಇದ್ರೆ 4 ಸ್ಯಾಂಪಲ್ ಬೇಕು ಸರ್. ಈ ಥರ ಅಷ್ಟು ಸ್ಯಾಂಪಲ್ ಟೆಸ್ಟ್ ಮಾಡೋ ಮಾತ್ರ ನಾವು ಒಟ್ಟಾರೆಯಾಗಿ ಒಂದು ಜಮೀನ ಮಣ್ಣನ್ನು ಪರೀಕ್ಷೆ ಮಾಡೋದಾಗುತ್ತೆ. ಮೊದಲಿಗೆ ಇಂಪಾರ್ಟೆಂಟ್ ಅಂತ ಹೇಳ್ಬೇಕಂದ್ರೆ 2 ವರ್ಷಕ್ಕೊಂದ್ಸಲ ಆದರೂ ನೀವು ಒಣ ಬೇಸಿದವರು ಪರೀಕ್ಷೆ ಮಾಡಬೇಕು, ನೀರಾವರಿದಂತ ರೈತರು ವರ್ಷಕ್ಕೊಮ್ಮೆ ಆದರೂ ಪರೀಕ್ಷೆ ಮಾಡಬೇಕು ಸರ್. ಅಂದ್ರೆ ಯಾವ ರೈತರು ಭೂಮಿಯನ್ನು ಹೊಂದಿರ್ತಾರೆ, ಅವರದು ಕೆಂಪಿರಲಿ, ಕಪ್ಪು ಮಣ್ಣು ಇರಲಿ, ಜವಳು ಇರಲಿ, ಸವಳು ಇರಲಿ, ಅವರು ಭೂಮಿಯ ಮಣ್ಣನ್ನು ಪರೀಕ್ಷೆ ಮಾಡುವಂಥದ್ದು. ಹೌದು ಸರ್. ಈಗ ಮಣ್ಣು ಪರೀಕ್ಷೆಯನ್ನ ಹೇಗೆ ಮಾಡಿಸ್ಬೇಕು, ಮಣ್ಣು ಪರೀಕ್ಷೆಯನ್ನ ಮಾಡ್ಬೇಕಪ್ಪ ಅಂತಂದ್ರೆ ರೈತ ಬಾಂಧವರು ಯಾವ ಮಣ್ಣನ್ನ ಹೇಗೆ ಅದನ್ನ ಕಲೆಕ್ಟ್ ಮಾಡ್ಕೋಬೇಕು, ಅವರಿಗೆ ಮಣ್ಣು ಮಾದರಿಯನ್ನ ಹೇಗೆ ತಗೋಬೇಕಂತ ಹೇಳ್ತೀರಿ? ಮಣ್ಣು ಪರೀಕ್ಷೆ ಪ್ರಯೋಗಾಲಯ ಕೊಡ್ಬೇಕಪ್ಪ ಅಂತಂದ್ರೆ ಎಷ್ಟು ಪ್ರಮಾಣದ ಮಣ್ಣನ್ನ ತಗೊಂಡು ಹೋಗ್ಬೇಕಂತ ಹೇಳ್ತೀರಿ? ಖಂಡಿತವಾಗಿ ಸರ್, ಉತ್ತಮವಾದ ಪ್ರಶ್ನೆ. ಸಾಕಷ್ಟು ರೈತರು ನಮ್ಮ ಕೃಷಿ ವಿಜ್ಞಾನಕ್ಕೆ ಬರ್ತಾ ಇರ್ತಾರೆ ಸರ್. ನಾವು ಬಂದಂತ ರೈತರಿಗೆ ಈ ಮಣ್ಣಿನ ಮಾದರಿ ತೆಗೆದುಕೊಳ್ಳುವ ಪದ್ಧತಿಯ ಒಂದು ಪ್ರೊಸೀಜರ್ನ ಅವರು ಹೇಳ್ತಾ ಹೋಗ್ತೀವಿ ಸರ್. ಸಾಮಾನ್ಯವಾಗಿ ರೈತರು 4 ಮೂಲೆ ನಡುವುದಂತ ಸಮಯ ತಗೊಂಡ್ಬರ್ತಾರೆ, ಅದು ತಪ್ಪಾದ ಪದ್ಧತಿ ಸರ್. ವೈಜ್ಞಾನಿಕ ರೀತಿಯಲ್ಲಿ ನಾವು ಮಣ್ಣು ಪರೀಕ್ಷೆ ಮಾಡ್ಬೇಕಂತ ಒಂದು ಯೂಟ್ಯೂಬ್ ಚಾನಲ್ ಮಾಡಿಬಿಟ್ಟಿದ್ದೀವಿ ಸರ್. ನಾವೊಂದು ವಿಡಿಯೋ ಮಾಡ್ಕೊಂಡ್ಬಿಟ್ಟು ಬಂದಂತ ರೈತರಿಗೆ ನಾವು ಈ ಸಾಮಾಜಿಕ ಜಾಲತಾಣ ಮೂಲಕ ನಾವು ಪ್ರಸಾರ ಮಾಡ್ತಿದ್ದೀವಿ ಸರ್. ಜೊತೆಗೆ ನಮ್ಮ ವಿಜ್ಞಾನ ಕೇಂದ್ರ ಬಂದಂತ ರೈತರಿಗೂ ಹಾಗೂ ತರಬೇತಿಯಲ್ಲಿಯೂ ಸಹ ನಾವು ಒಳಾಂಗಣ ಮತ್ತು ಹೊರಗಣ ತರಬೇತಿಯಲ್ಲೂ ಸಹ ಮಣ್ಣಿನ ಮಾದರಿಯ ತೆಗೆಯತಕ್ಕಂಥ ಪ್ರಾತ್ಯಕ್ಷಿಕೆಯನ್ನು ನಾವು ಮೆಥಡ್ ಡೆಮೋಸ್ಟ್ರೇಷನ್ ಮಾಡುವ ಮೂಲಕ ನಾವು ರೈತರಿಗೆ ಮಾಹಿತಿ ಕೊಡ್ತಾ ಇದ್ದೀವಿ ಸರ್. ಮೊದಲಿಗೆ ನಾವು ಜಮೀನ ಮಣ್ಣು ಬಂದಂತ ರೈತರು ಮೊದಲಿಗೆ ಏನ್ ಮಾಡ್ಬೇಕಂದ್ರೆ, ಸಾಮಾನ್ಯವಾಗಿ ನಾವು ಮಣ್ಣು ತೆಗೆಯುವ ಕಾಲ ಬಹಳ ಇಂಪಾರ್ಟೆಂಟ್ ಸರ್. ಸಮಯ ನಾವೇನ್ ಹೇಳ್ತೀವಿ, ಹಿಂಗಾರು ರಾಶಿಯ ನಂತರ ಮತ್ತು ಮುಂಗಾರು ಬಿತ್ತಗಿಂತ ಮುಂಚೆ ಸರ್. ಅಂದ್ರೆ ಈ ಸಾಮಾನ್ಯವಾಗಿ ಜನವರಿಯಿಂದ ಈ ಜೂನ್ ವರೆಗೂ ಈ ಒಂದು 5 ತಿಂಗಳು ಮಣ್ಣು ಮಾದರಿ ಅಂತ ತೆಗೆದುಕೊಳ್ಳಲು ಪ್ರಶಸ್ತವಾದ ಕಾಲ ಸರ್. ಯಾಕಂದ್ರೆ ಈ ಸಮಯದಲ್ಲಿ ಸಾಮಾನ್ಯವಾಗಿ ಬೆಳೆಯಿರಂಗಿಲ್ಲ, ಆಮೇಲೆ ಹಸಿ ತೇವಾಂಶ ಇರಂಗಿಲ್ಲ ಸರ್ ಜಮೀನಲ್ಲಿ, ಹಾಗೂ ತಿರುಗಾಡಿ ನಾವು ಮಣ್ಣಿನ ಮಾದರಿ ಕಲೆಕ್ಟ್ ಮಾಡ್ಕೊಳ್ಳಿಕ್ಕೆ ಅನುಕೂಲ ಆಗುತ್ತೆ ಸರ್. ಹೀಗಾಗಿ ಈ 5 ತಿಂಗಳಲ್ಲಿ ನಾವು ಮಣ್ಣಿನ ಮಾದರಿ ತೆಗೆದುಕೊಂಡು ಪರೀಕ್ಷೆ ಮಾಡಿದ್ರೆ ನಿಖರವಾದಂತಹ ಫಲಿತಾಂಶ ಪಡ್ಕೋಬಹುದು ಸರ್ ನಾವು. ಮೇಲಾಗಿ ಈ ಸಮಯದಲ್ಲಿ ಯಾವುದೇ ಗೊಬ್ಬರ ಹಾಕಿರಂಗಿಲ್ಲ ಸರ್ ರೈತ ಬಂದವರು. ಹೀಗಾಗಿ ನಾವು ಒಂದು ಅಕ್ಯುರೇಟ್ ರಿಸಲ್ಟ್ ಅಂತ ಹೇಳ್ತೀವಲ್ಲ, ಆ ಉದ್ದೇಶಕ್ಕಾಗಿ ನಾವು ಈ 5 ತಿಂಗಳು ನಾವು ಆಯ್ಕೆ ಮಾಡ್ಕೊಳ್ಬೇಕು ಸರ್. ಜೊತೆಗೆ ನೀವು ಮಣ್ಣಿನ ಮಾದರಿ ತಗೋಬೇಕಾದ್ರೆ ಒಂದು ಕೆಲವು ಪದ್ಧತಿಗಳಿದಾವೆ ಸರ್. ಸೊ ನಾವು ಏನೇನು ಸ್ಯಾಂಪಲ್ ಯಾವ ಥರ ತಗೋಬೇಕಾದ್ರೆ ನಾವು ಒಂದು ಪದ್ಧತಿ ಮುಖಾಂತರ ನಾವು ಹೇಳ್ತಾ ಹೋಗ್ತೀವಿ ಸರ್. ಏನು ಆಗ್ಲೇ ಹೇಳಿದಾಗೆ ಪ್ರತಿ 2.5 ಎಕರೆಗೆ ಒಂದು ಸ್ಯಾಂಪಲ್ ಅಂತ ಹೇಳಿದ್ನಲ್ಲ, ಆ 2.5 ಎಕರೆಯಲ್ಲಿ ನಾವೇನ್ ಮಾಡ್ಬೇಕು ಸರ್, ಈ ಜೆಡ್ ಆಕಾರದಲ್ಲಿ ಈ ಬದಿಯಿಂದ ಆ ಬದಿಗೆ ಈ ಬದಿಯಿಂದ ಈ ಬದಿಗೆ, ಸೊ 4 ಕಡೆಯಿಂದ ನಾವು ಜೆಡ್ ಆಕಾರದಲ್ಲಿ ಒಳಗಡೆ ಹೋಗ್ಬೇಕು ಸರ್. ಪ್ರತಿ 15 ಹೆಜ್ಜೆಗೆ ಒಂದೊಂದು ಸಲ, ಪ್ರತಿ 15 ಹೆಜ್ಜೆಗೆ ಒಂದೊಂದು ಗುರುತು ಹಾಕೊಂಡು, ಆ ಕನಿಷ್ಠ ಪಕ್ಷ ಆಗ್ಲೇ ಹೇಳಿದಾಗೆ ಪ್ರತಿ 2.5 ಎಕರೆಗೆ ಕನಿಷ್ಠ ಪಕ್ಷ 8-10 ಕಡೆ ನಾವು ತೋಡಿರ್ಬೇಕು ಸರ್. ನಾವು ಒಂದು ಮಾರ್ಕ್ ಮಾಡ್ಕೋಬೇಕ್ರಿ, ಆ ಮಾರ್ಕ್ ಮಾಡ್ಕೊಂಡ ಜಾಗದಲ್ಲಿ ವಿ ಶೇಪ್ ಅಲ್ಲಿ 6-12 ಇಂಚು ಅದು 15-20 ಸೆಂಟಿಮೀಟರ್ ಅಂತ ಹೇಳ್ತೀವಿ, ಡೆಪ್ತ್ ವೈಸ್ ಆಳದ ಮಾದರಿಯಲ್ಲಿ ನಾವು ಹಂತ ಹಂತವಾಗಿ ಮಾದರಿಯನ್ನು ತೆಗೆದುಕೊಳ್ಬೇಕು ಸರ್. ಸೊ ಈ 6 ಇಂಚ್ ಅಂತ ಹೇಳ್ತೇವಲ್ಲ, ಅಥವಾ 15-20 cm ಡೆಪ್ತ್ ಅಲ್ಲಿ ವಿ ಶೇಪ್ ತೊಡಬೇಕು ಸರ್. ನಾವು ತೊಡುವಾಗನೇ ವಿ ಶೇಪ್ ಕಾಣಬೇಕು. ಅದು ವಿ ಶೇಪ್ ಅನ್ನ ತೊಡಗೋಬಿಟ್ಟು ಆ ವಿ ಶೇಪ್ ಅನ್ನ ಅಕ್ಕಪಕ್ಕದ ಕಡೆಯಿಂದ 1 inch ಮಣ್ಣು, ಅದು 1 inch ಮಣ್ಣನ್ನ ಸವರ್ಕೊಂಡ್ಬಿಟ್ಟು ಆ ಮಣ್ಣನ್ನ ನಾವು ಒಂದು ಪ್ಲಾಸ್ಟಿಕ್ ಪುಟ್ಟಿ ಹಾಕ್ಬೇಕು ಸರ್. ಯಾವುದೇ ತರದ ನಾವು ಅಲ್ಯೂಮಿನಿಯಂ ಅಥವಾ ಕಬ್ಬಿಣ ಪುಟ್ಟಿ ಹಾಕಬಾರ್ದು, ಯಾಕಂದ್ರೆ ಕಂಟೆಮಿನೇಷನ್ ಆಗೋ ಚಾನ್ಸ್ ಇರ್ತವೆ. ಈ ಒಂದು ರೀತಿಯಿಂದ ಈ ಒಂದು ಮಾದರಿನ ಹೇಳಿದ್ನಲ್ಲ, ಈ ಒಂದು ಸ್ಪಾಟ್ ಇಂದ ತಗೊಂಡಿರ್ತಾರಲ್ಲ, ಅದೇ ತರ ಎಲ್ಲಾ ಉಳಿದ ಎಲ್ಲಾ ಸ್ಪಾಟ್ಗೂ ಸಹ 15-20 cm ಆಳದಲ್ಲಿ ವಿ ಆಕಾರ ತೊಡ್ಬಿಟ್ಟು ಈ ವಿ ಆಕಾರದ ಎರಡು ಅಕ್ಕಪಕ್ಕದ ಬದಿಗಳಿಂದ 1 inch ದಪ್ಪದ ಮಣ್ಣ ತಗೊಂಡು ಸುಮಾರು ಆ ಮಣ್ಣನ್ನು ತಗೊಂಡು ನಾವು ಪ್ಲಾಸ್ಟಿಕ್ ಪುಟ್ಟಿಲಿ ಹಾಕ್ಬೇಕು ಸರ್. ಸುಮಾರು ಇದು 15-20 kg ಆಗುತ್ತೆ. ಸೊ ನಮಗೆ ಪರೀಕ್ಷೆ ಮಾಡಲಿಕ್ಕೆ ಇಷ್ಟು ಮಣ್ಣಿನ ಅವಶ್ಯಕತೆ ಇಲ್ಲ. ಹೀಗಾಗಿ ನಾವು ಅದನ್ನು ಕ್ಯೂಟಿ ಅಂತ ಹೇಳ್ತೇವೆ ಸರ್, ಕ್ವಾಟಿಟ್ ಟೆಕ್ನಿಕ್ ಅಂತ ಮೂಲಕ ಅದನ್ನು ಸಾರ್ಟ್ ಔಟ್ ಮಾಡಿ 1/2 kg ಮಣ್ಣು ತರಬೇಕು ಸರ್. ಮೊದಲಿಗೆ ಅದೆಲ್ಲಗಳನ್ನು ಸರಿಯಾಗಿ ಕೂಡ್ಸ್ಕೊಂಡ್ಬಿಟ್ಟು ಒಂದು ಗಿಡದ ಒಳಗಡೆ ಸರ್ ಕೆಳಗಡೆ ತಾಡಪತ್ರೆ ಅಥವಾ ನ್ಯೂಸ್ ಪೇಪರ್ ಹಾಕಿಬಿಟ್ಟು ತಗೋತಕ್ಕಂಥ ಮಣ್ಣನ್ನೆಲ್ಲವನ್ನು ಸರಿಯಾಗಿ ಕಲಸಿಬಿಟ್ಟು ಅದರ ಕಸ ಕಡ್ಡಿ ತೆಗೆದು ಈ ದೊಡ್ಡ ಹೆಂಡಗಳಿದ್ರೆ ಏದ ಕಲ್ಲು ಚೂರು ಮುಳ್ಳು ಏನೇ ತಂದರೂ ಅದು ಕಸ ಕಡ್ಡಿಯನ್ನು ತೆಗೆದು ಅದನ್ನು ಕೈಲಿ ಜಸ್ಟ್ ಅದನ್ನು ಪುಡಿ ಮಾಡಿ ಅದನ್ನು ಹರಗಿಕೊಂಡು ಸರ್ 4 ಭಾಗ ಮಾಡಿಬಿಟ್ಟು ಮೊದಲಿಗೆ 1 ಮತ್ತು 3ನೇ ಭಾಗ ಇಟ್ಕೊಂಡು 2 ಮತ್ತು 4ನೇ ಭಾಗನ ತೆಗಿಬೇಕು ಸರ್. ಆನಂತರ ಉಳಿದ 1-3 ಭಾಗ ಮಣ್ಣನ್ನು ಮತ್ತೆ ಕೂಡಿಸಿ ಮತ್ತೆ 4 ಭಾಗ ಮಾಡಿ ಆನಂತರ ಇವಾಗ 1-3 ಮಣ್ಣ ಭಾಗ ತೆಗೆದು 2-4 ಭಾಗದ ಮಣ್ಣನ್ನು ಇಟ್ಕೊಂಡು ಈ ತರ ಮಾಡ್ತಾ ಮಾಡ್ತಾ ಸರ್ 1/2 kg ಬರುತ್ತೆ. ಯಾವಾಗ 1/2 kg ಮಣ್ಣು ಬಂದಾಗ ಆ ಮಣ್ಣನ್ನ ಒಂದು ಶುದ್ಧ ಒಂದು ಪ್ಲಾಸ್ಟಿಕ್ ಕವರಲ್ಲಿ ಅಥವಾ ಬಟ್ಟೆ ಬ್ಯಾಗ್ ಅಲ್ಲಿ ಹಾಕೊಂಡು ಅದನ್ನ ಲೇಬಲ್ ಮಾಡ್ಬೇಕು ಸರ್. ಅದು ಬಹಳ ಇಂಪಾರ್ಟೆಂಟ್. ಸಾಮಾನ್ಯ ನಮ್ಮ ರೈತರು ಇಷ್ಟೆಲ್ಲ ಮಾಡ್ತಾರೆ ಸರ್, ಬಟ್ ಲೇಬಲ್ ಮಾಡೋದು ತಪ್ಪ ಮಾಡ್ಕೊಂಡ್ಬಿಡ್ತಾರೆ. ಯಾಕಂದ್ರೆ ಈಗ 1/2 ಹೆಚ್ಚು ಸ್ಯಾಂಪಲ್ ಇರೋ ಕಾಲಕ್ಕೆ ಅವರು ಅದನ್ನ ತಪ್ಪಾಗಿ ಲೇಬಲ್ ಮಾಡೋದ್ರಿಂದ ಸೊ ರಿಸಲ್ಟ್ ಬರಲಿಕ್ಕೆ ತೊಂದರೆ ಆಗುತ್ತೆ ಸರ್. ಹೀಗಾಗಿ ರೈತರು ಬರುವಾಗನೇ ನಿಖರವಾಗಿ ಯಾವ ಕಡೆಯಿಂದ ನೀವು ಸ್ಯಾಂಪಲ್ ತಗೊಂಬಂದಿರಿ, ಎಡದಿಂದ ಬಲಕ್ಕೆ ತಗೊಂಬಂದ್ರೆ ಅಥವಾ ಬಲದಿಂದ ಎಡಕ್ಕೆ ತಗೊಂಬಂದ್ರೆ ಈ ಥರ ಅವರು ಗುರುತು ಮಾಡಿಕೊಂಡು ಆ ಒಂದು ಪ್ಲಾಸ್ಟಿಕ್ ಇನ್ನು ಬ್ಯಾಗಲ್ಲಿ ಇರ್ತಾರೆ ಸರ್, ಒಂದು ಚಿಟ್ಟಿಲಿ ಒಂದು ಅವ್ರ ಹೆಸರು ಬರೀಬೇಕು ಸರ್. ಅವ್ರ ಹೆಸರು, ಊರ ಹೆಸರು, ಮೊಬೈಲ್ ನಂಬರು, ಡೇಟು, ಸರ್ವೆ ನಂಬರು, ನಮ್ಮ ಹಿಂದೆ ಯಾವ ಬೆಳೆ ಹಾಕಿದ್ರಿ, ಮುಂದೆ ಯಾವ ಬೆಳೆ ಹಾಕ್ತೀರಿ, ಇದೆಲ್ಲ ಇನ್ಫಾರ್ಮೇಶನ್ ಚಿಟ್ಟಿಲಿ ಬರೋದು ಆ ಬ್ಯಾಗಲ್ಲಿ ಇಟ್ಟು ಸ್ಯಾಂಪಲ್ ತಗೊಂಡ ಒಂದು ಡೇ ಒಳಗೆ ಸರ್, ಸೊ 24 ಗಂಟೆ ಒಳಗಡೆ ನೀವು ಲ್ಯಾಬ್ರೆಟರಿ ತಂದು ಅದನ್ನು ಒಪ್ಪಿಸ್ಬೇಕು ಸರ್. ಈಗ ಉದಾಹರಣೆಗೆ ಈಗ ತೋಟಗಾರಿಕಾ ಬೆಳೆಗಳಿರ್ತಾರೆ ಅಥವಾ ಮಳೆ ಆಶ್ರಿತ ಒಂದು ಕ್ಷೇತ್ರ ಇರಬಹುದು, ಇವತ್ತು ಮಳೆ ಆಗಿರುತ್ತದೆ, ಹೊಲ ತುಂಬಾ ಕೆಸರಾಗಿರುತ್ತದೆ, ಅಂತಹ ಮಣ್ಣನ್ನ ಏನಾದರೂ ಪರೀಕ್ಷೆಗೆ ತಗೊಂಡ್ಕೊಂಡು ಬರಬಹುದಾ? ಸಾಮಾನ್ಯವಾಗಿ ಸರ್ ಪೂರ ಹಸಿ ಹೆಚ್ಚು ತೇವಾಂಶ ಇದ್ದ ಮಣ್ಣನ್ನ ನಾವು ಪರೀಕ್ಷೆಗೆ ತೆಗೆದುಕೊಂಡು ಬರಬಾರದು ಸರ್. ಸ್ವಲ್ಪ ಮಣ್ಣು ಆರಿರ್ಬೇಕು ಸರ್, ಸ್ವಲ್ಪ ಅದು ತೇವಾಂಶ ಕಡಿಮೆ ಇದ್ದಾಗ ಮಣ್ಣನ್ನ ಮೊದಲು ತಗೊಳಿಕ್ಕೆ ಈಸಿ ಆಗುತ್ತೆ. ಕಲೆಕ್ಟ್ ಮಾಡ್ಕೊಂಡು ಬಂದಾಗ ನಾವು ಅದನ್ನ ಶೇರ್ ಡ್ರೈವ್ ಮಾಡ್ತೇವೆ ಸರ್. ನಮ್ಮ ಲ್ಯಾಬೊರೇಟರಿಯಲ್ಲಿ ನಾವು ಈ ನೆರಳಿನ ಒಣಗಿಸಿಬಿಟ್ಟು ಆನಂತರ ಅದನ್ನು ಕುಟ್ಟಿ ಪ್ರೊಸೆಸ್ ಮಾಡಿ ನಾವು ಪರೀಕ್ಷೆಗೆ ಒಳಪಡಿಸ್ತೇವೆ ಸರ್. ಈಗ ಏನೇನು ಪರೀಕ್ಷೆಗಳನ್ನ ಮಾಡಬೇಕಾಗ್ತದೆ? ಈಗ ಮಣ್ಣು ಪರೀಕ್ಷೆಯನ್ನ ತಂದ್ಮೇಲೆ ಏನೇನು ಪೋಷಕಾಂಶಗಳು ಅದವಾ ಇಲ್ವೋ ಅನ್ನುವಂತಹ ಒಂದು ಎಷ್ಟು ವಿಧವಾದಂತಹ ಒಂದು ಪರೀಕ್ಷೆಯ ವರದಿಗಳು ಈ ಮಣ್ಣು ಪರೀಕ್ಷೆಯಿಂದ ಸಿಗ್ತದೆ ನಮಗೆ? ಖಂಡಿತವಾಗಿ ಸರ್, ರೈತ ಬಾಂಧವರು ತಂದುಕೊಟ್ಟಂತ ಸ್ಯಾಂಪಲ್ ನಾವು ರೈತರು ಆಯ್ಕೆ ಮಾಡ್ತೀವಿ ಸರ್. ಸಾಮಾನ್ಯವಾಗಿ ನಾವು ರೈತರು ನಮ್ಮ ಒಂದು ಪರೀಕ್ಷಾ ಕೇಂದ್ರದಲ್ಲಿ ಸುಮಾರು 10 ತರದ ನಾವು ಪರೀಕ್ಷೆ ಮಾಡ್ತೀವಿ ಸರ್. ನಾವು ಸಾಮಾನ್ಯವಾಗಿ 17 ಪೋಷಕಾಂಶಗಳು ಬೇಕು ಒಂದು ಬೆಳೆ ಬೆಳೀಲಿಕ್ಕೆ. ಸೊ ನಮ್ಮ ಒಂದು ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಮೊದಲ 10 ಪೋಷಕಾಂಶಗಳು ಪ್ರಧಾನ ಪೋಷಕಾಂಶಗಳು ಆಗಿರ್ಬೋದು, ದ್ವಿತೀಯ ಪೋಷಕಾಂಶಗಳಾಗಿರ್ಬೋದು, ಲಘು ಪೋಷಕಾಗಿರ್ಬೋದು, ಈ 10 ಪೋಷಕಾಂಶಗಳನ್ನು ನಾವು ಪರೀಕ್ಷೆ ಮಾಡಿಬಿಟ್ಟು ರೈತರಿಗೆ ಅವರು ಕೇಳಿದಂಥ ಬೆಳೆಗೆ ಬಗ್ಗೆ ಮಾಹಿತಿನ ಕೊಡ್ತೀವಿ ಸರ್. ಹೀಗೆ ಮಣ್ಣು ಪರೀಕ್ಷೆಯನ್ನು ಮಾಡಿದ ನಂತರ ಅವರಿಗೆ ಒಂದು ಮಣ್ಣು ಪರೀಕ್ಷಾ ವರದಿ ಹೋಗುತ್ತಾ ಅಥವಾ ಮಣ್ಣು ಪರೀಕ್ಷಾ ಚೀಟಿ ಅವರಿಗೆ ಲಭ್ಯ ಆಗುತ್ತಾ ಹೇಗೆ? ಖಂಡಿತವಾಗಿ ಸರ್, ಮಣ್ಣು ಪರೀಕ್ಷೆ ಮಾಡಿದ ನಂತರ ನಾವು ಒಂದು ವಾರದಲ್ಲಿ ಸರ್ ನಾವು ಎಲಿಮೆಂಟ್ ವೈಸ್ ಹೇಳ್ತೇವೆ ಸರ್. ಈಗ ಸಾಮಾನ್ಯವಾಗಿ ಒಣ ಬೇಸಾಯ ಇದ್ದಂಥವ್ರು ಪ್ರಧಾನ ಪೋಷಕಾಂಶಗಳಾದ ಸಾರಜನಕ, ರಂಜಕ, ಪೊಟ್ಯಾಶ್ ಮತ್ತು ದ್ವಿತೀಯ ಪೋಷಕಾಂಶಗಳಾದ ಕ್ಯಾಲ್ಸಿಯಂ, ಮ್ಯಾಗ್ನೇಷಿಯಂ, ಸಲ್ಫರ್ ಪರೀಕ್ಷೆ ಮಾಡ್ಕೋತಾರೆ ಸರ್. ಆಮೇಲೆ PH, EC, OC ಅಂತ ಆರ್ಗಾನಿಕ್ ಕಾರ್ಬನ್ ಅನ್ನ ಮಾಡೇ ಮಾಡ್ತೀವಿ ಸರ್. ಹೀಗಾಗಿ ಈ ಒಣ ಬೇಸಾಯದಂಥ ರೈತರು ಇವಿಷ್ಟು ಬೆಳೆ ಪರೀಕ್ಷೆ ಮಾಡ್ಕೋಬೇಕು ಸರ್. ಈ ನೀರಾವರಿ ಇದ್ದಂಥ ರೈತರು, ತೋಟಗಾರಿಕೆ ಬಳಕೆ ಮಾಡ್ತಕ್ಕಂಥ ರೈತರು ಸೂಕ್ಷ್ಮ ಟೆಸ್ಟ್ ಪರೀಕ್ಷೆ ಮಾಡ್ತಾರೆ ಸರ್. ನಮ್ಮಲ್ಲಿ ಜಿಂಕ್, ಐರನ್, ಮ್ಯಾಗ್ನೀಸಿಯಂ, ಕಾಪರ್, ಇವು 4 ಪರೀಕ್ಷೆ ಮಾಡಿಬಿಟ್ಟು ಸಮಗ್ರವಾದ ವರದಿ, ರೈತರು ಯಾವ ಬೆಳೆ ಬೆಳಿಬೇಕು, ಯಾವ ತಳಿ ಹಾಕಬೇಕು, ಬೀಜೋಪಚಾರ ಮಾಡೋ ವಿಧಾನ ಹೇಗೆ, ಬೆಳೆಗೆ ಬೇಕಾದಂಥ ರಸಗೊಬ್ಬರ ಪ್ರಮಾಣ ಎಷ್ಟು, ಅವರ ಜಮೀನಲ್ಲಿ ಎಷ್ಟು ಪ್ರಮಾಣದ ಪೋಷಕಾಂಶ ಇದ್ದಾವೆ, ಎರಡನ್ನೂ ತುಲನಾತ್ಮಕವಾಗಿ ಅನಾಲಿಸಿಸ್ ಮಾಡಿಬಿಟ್ಟು ವಿಶ್ಲೇಷಣೆ ಮಾಡಿ ನಾವು ಸಾಯಿಲ್ ಹೆಲ್ತ್ ಕಾರ್ಡ್ ಅಂತ ಹೇಳ್ತೇವೆ, ಮಣ್ಣು ಆರೋಗ್ಯ ಚೀಟಿ ಅಂತ ಮಾನ್ಯ ಪ್ರಧಾನಮಂತ್ರಿಗಳು 2015 ಲಾಂಚ್ ಮಾಡಿ ಪ್ರೋಗ್ರಾಮ್ ಇದು. ಅದರಲ್ಲಿ ನಾವು ಸಮಗ್ರ ವಿವರವಾದಂಥ ಮಾಹಿತಿಯನ್ನು ಬರೆದುಕೊಂಡ್ಬಿಟ್ಟು ರೈತರು ತಿಳಿ ಹೇಳ್ತೀವಿ ಸರ್ ನಾವು. ಸೊ ಈ ಥರ ಮಣ್ಣಿನ ಬಗ್ಗೆ, ಮಣ್ಣಿನ ಆರೋಗ್ಯದ ಬಗ್ಗೆ, ಸೊ ಫರ್ಟಿಲೈಸರ್ ನಾವು ಎಷ್ಟು ಅವಶ್ಯಕತೆ ಅಷ್ಟೇ ಹಾಕಬೇಕು, ಅವೈಜ್ಞಾನಿಕವಾಗಿ ರಸಗೊಬ್ಬರ ಹಾಕೋದ್ರಿಂದ ಆಗ್ತಕ್ಕಂಥ ದುಷ್ಪರಿಣಾಮ ಏನಾಗ್ತಾ ಇದೆ, ಅದು ವಾತಾವರಣ ಮೇಲೆ ಆಗಿರ್ಬೋದು, ಇಲ್ಲ ಮನುಷ್ಯ ಆರೋಗ್ಯ ಮೇಲೆ ಇರ್ಬೋದು, ಇಲ್ಲ ಮಣ್ಣಿನ ಆರೋಗ್ಯ ಮೇಲೆ ಆಗಿರ್ಬೋದು, ಇವೆಲ್ಲ ನಮ್ಮ ರೈತರಿಗೆ ಮನದಟ್ಟು ಮಾಹಿತಿ ನೀಡಿ ನಾವು ಅವರಿಗೆ ಈ ಒಂದು ಮಣ್ಣಿನ ಆರೋಗ್ಯ ಬಗ್ಗೆ ಅಥವಾ ಮಣ್ಣಿನ ನಿರ್ವಹಣೆ ಬಗ್ಗೆ ನಾವು ಜಾಗೃತಿ ಮೂಡಿಸ್ತಾ ಇದ್ದೀವಿ ಸರ್. ಈಗ ಉದಾಹರಣೆಗೆ ನಮ್ಮ ಕೃಷಿ ವಿಜ್ಞಾನ ಕೇಂದ್ರ ಕಲಬುರಗಿಗೆ ಒಬ್ಬ ರೈತ ಮಣ್ಣು ಪರೀಕ್ಷೆಯನ್ನ ತಗೊಂಡು ಮಾದರಿಗೆ ಬಂದಪ್ಪ ಅಂತಂದ್ರೆ ಅವನಿಗೆ ಎಷ್ಟು ಶುಲ್ಕವನ್ನು ನಾವು ಮಾಡೋ ಉಚಿತವಾಗಿರ್ತದೆ ಅಥವಾ ಹೇಗಿರ್ತದೆ? ಖಂಡಿತವಾಗಿ ಸರ್, ನಾವು ಕಡಿಮೆ ಚಾರ್ಜ್ ಅಲ್ಲಿ ಸರ್, ಅಂದ್ರೆ ಒಂದು ಎಲಿಮೆಂಟ್ಗೆ 50 rupees ಅಂತ ಚಾರ್ಜ್ ಮಾಡ್ತೀವಿ ಸರ್. ನಾವು ಸಾಮಾನ್ಯವಾಗಿ ರೈತರಿಗೆ ಆಯ್ಕೆ ಬಿಡ್ತೀವಿ, ಅವರು ಒಂದು ಎಲಿಮೆಂಟ್ ಟೆಸ್ಟ್ ಮಾಡ್ಕೊಂಡು ಹೋದ್ರೆ 50 rupees ಕೊಡಬೇಕಾಗುತ್ತೆ, 6 ಎಲಿಮೆಂಟ್ ಟೆಸ್ಟ್ ಮಾಡ್ಕೊಂಡು ಹೋದ್ರೆ ₹300 ಕೊಡಬೇಕಾಗುತ್ತೆ ಸರ್. ಇಲ್ಲ ಸರ್, ನಮಗೆ ಎಲ್ಲ 10 ಪಶುಕಾಜುಗಳ ಪರೀಕ್ಷೆ ಮಾಡಿಕೊಡ್ತೇವೆ ಅಂದ್ರೆ ₹500 ನಾವು ಶುಲ್ಕ ವಿಧಿಸ್ತೇವೆ ಸರ್. ಇದು ಬಹಳ ಕಡಿಮೆ ಚಾರ್ಜ್ ಸರ್. ಬೇರೆ ಕಡೆ ನಾವು ಖಾಸಗಿಯಲ್ಲಿ ನೋಡಿದ್ರೆ ಬಹಳ ಕಡಿಮೆ ಅಮೌಂಟ್ ಸರ್. ನಮ್ಮ ಯೂನಿವರ್ಸಿಟಿ ಇರೋದ್ರಿಂದ, ಸರ್ಕಾರದ ಒಂದು ಅಂಗಸಂಸ್ಥೆ ಆಗಿರೋದ್ರಿಂದ, ನಾವು ರೈತರಿಗೆ ಆದಷ್ಟು ಕಡಿಮೆ ಒಂದು ಮೊತ್ತದಲ್ಲಿ ನಾವು ಮಣ್ಣು ಪರೀಕ್ಷೆ ಮಾಡಿ ಕೊಡ್ತೇವೆ ಸರ್. ಎಲ್ಲೆಲ್ಲಿ ಮಣ್ಣು ಪರೀಕ್ಷೆಯನ್ನು ಮಾಡಿಸಬಹುದು? ಉದಾಹರಣೆಗೆ ಕೃಷಿ ವಿಜ್ಞಾನ ಕೇಂದ್ರ ಆಗಿರಬಹುದು ಅಥವಾ ಬೇರೆ ಬೇರೆ ಸ್ಥಳಗಳಲ್ಲಿ ಎಲ್ಲೆಲ್ಲಿ ಮಣ್ಣು ಪರೀಕ್ಷೆಯನ್ನು ಮಾಡಿಕೊಂಡು ಹೋಗಲಿಕ್ಕೆ ರೈತ ಬಾಂಧವರಿಗೆ ಅವಕಾಶಗಳಿದಾವೆ? ಖಂಡಿತವಾಗಿ ಸರ್, ನಮ್ಮ ಒಂದು ವಿಶ್ವವಿದ್ಯಾಲಯದ ಅಡಿಯಲ್ಲಿ ಬರ್ತಕ್ಕಂಥ 7 ಕೆವಿಕದಲ್ಲಿ ಸರ್, 7 ಕೆವಿಕದಲ್ಲೂ ಸಹ ನಮ್ಮ ಮಣ್ಣು ಮತ್ತು ನೀರು ಪರೀಕ್ಷೆ ಪ್ರಯೋಗಾಲಯ ಇದೆ ಸರ್. ಅಲ್ಲಿ ನಾವು ಪರೀಕ್ಷೆ ಮಾಡಿಕೊಡ್ತೇವೆ ಸರ್. ಜೊತೆಗೆ ಈ ಕೃಷಿ ಇಲಾಖೆಯಲ್ಲೂ ಸಹ ಅವರು ಪ್ರತಿ ಜಿಲ್ಲೆಯಲ್ಲಿ ಒಂದೊಂದು ಲ್ಯಾಬೋರೇಟರಿ ಇದೆ, ಅವರು ಸಹ ಮಣ್ಣು ಮತ್ತು ನೀರು ಪರೀಕ್ಷೆಯನ್ನು ಟೆಸ್ಟ್ ಮಾಡಿಕೊಡ್ತಾರೆ ಸರ್. ಜೊತೆಗೆ ಖಾಸಗಿ ಏನಾದರೂ NGOಗಳಾಗಿರ್ಬೋದು ಅಥವಾ ಬೇರೆ ಬೇರೆ ಅಲ್ಲಿನೂ ಕೂಡ ಮಣ್ಣು ಪರೀಕ್ಷೆಯನ್ನು ಮಾಡಬಹುದಾ? ಕೆಲವೊಂದು ವ್ಯಕ್ತಿಗಳು ಖಾಸಗಿಯಾಗಿ ಮಣ್ಣು ಪರೀಕ್ಷಾ ಕೇಂದ್ರಗಳನ್ನು ಕೂಡ ಮಾಡಿರ್ತಾರೆ. ಕೃಷಿ ಇಲಾಖೆಯ ಕೆಲವೊಂದು ವ್ಯಾನ್ಗಳು ಇರ್ತವೆ, ಅಲ್ಲಿನೂ ಕೂಡ ಮಣ್ಣು ಪರೀಕ್ಷೆ ಮಾಡಿಸಬಹುದಾ? ಖಂಡಿತವಾಗಿ ಮಾಡಿಸ್ಬೋದು ಸರ್. ಕೃಷಿ ಸಂಜೀವಿನಿ ಅಂತ ವ್ಯಾನ್ ಇದೆ ಸರ್, ಕೃಷಿ ಇಲಾಖೆಯ ಒಂದು ವ್ಯಾನ್ ಇದೆ. ಆಮೇಲೆ ಕೆಲವು ಸಾಯಿಲ್ ಹೆಲ್ತ್ ಕಿಟ್ ಅಂತೇಳಿ ಪ್ರೈವೇಟ್ ದವರು ಮಾಡ್ತಾ ಇದಾರೆ ಸರ್. ಹಾಗೂ ಕೆಲವು NGO ಆಗಿರ್ಬೋದು, FPI ಆಗಿರ್ಬೋದು, ಅವರು ಸಹ ಮಣ್ಣನ್ನು ಪರೀಕ್ಷೆ ಮಾಡ್ತಿದ್ದಾರೆ. ರೈತ ಬಾಂಧವರು ತಮಗೆ ಎಲ್ಲಿ ಅನುಕೂಲನೋ, ಎಲ್ಲಿ ಹತ್ತಿರ ಇದನೋ ಅಲ್ಲಿ ಅವರು ಪರೀಕ್ಷೆ ಮಾಡ್ಕೋಬಹುದು ಸರ್. ನಾವು ನಮ್ಮ ಕೃಷಿ ವಿಜ್ಞಾನ ಕೇಂದ್ರದಿಂದ ಹೇಳಬೇಕಾದ್ರೆ, ನಾವು ನಮ್ಮ ಒಂದು ಸರ್ಕಾರದ ವತಿ ಇರೋದ್ರಿಂದ ಸೊ ಸಾಮಾನ್ಯವಾಗಿ ಸಾಕಷ್ಟು ಒಂದು ಬೆನಿಫಿಟ್ ಸ್ಕೀಮ್ ಆಗಿರ್ಬೋದು ಅಥವಾ ಮಣ್ಣು ಆರೋಗ್ಯ ಬಗ್ಗೆ ಜಾಗೃತಿ ಆಗಿರ್ಬೋದು ನಾವು ಮಾಡ್ತಾ ಇದ್ದೇವೆ ಸರ್. ಕಳೆದ ವರ್ಷ ನಾವು ಸುಮಾರು 2000 ಅಧಿಕ ಮಣ್ಣಿನ ಪರೀಕ್ಷೆ ಮಾಡಿಬಿಟ್ಟು ಸಾಯಿಲ್ ಹೆಲ್ತ್ ಕಾರ್ಡ್ ಕೊಟ್ಟಿದ್ದೀವಿ ಸರ್. ಇದು ಅಧಿಕವಾಗಿ ಸರ್ ಎಲ್ಲ ಕಡೆ ಟೆಸ್ಟ್ ನೋಡಿದ್ರು ನಮ್ಮ ಕಲಬುರಗಿ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ನಾವು ಹೆಚ್ಚಿನ ಪ್ರಮಾಣದ ಒಂದು ಮಣ್ಣನ್ನು ಪರೀಕ್ಷೆ ಮಾಡಿಕೊಟ್ಟಿದ್ದೀವಿ ಸರ್. ಮೀನುಗಾರಿಕೆ ಇಲಾಖೆ ಇರ್ಬೋದು, ರೇಷ್ಮೆ ಇಲಾಖೆ ಆಗಿರ್ಬೋದು ಅಥವಾ ಅರಣ್ಯ ಇಲಾಖೆ ಆಗಿರ್ಬೋದು, ಅವರೆಲ್ಲರೂ ಸಹ ನಮ್ಮಲ್ಲಿ ಬಂದು ಮಣ್ಣು ಪರೀಕ್ಷೆ ಮಾಡಿಕೊಂಡು ಹೋಗ್ತಾರೆ ಸರ್. ಈಗ ಮಣ್ಣು ಪರೀಕ್ಷೆ ಮಾಡಿಸೋದ್ರಿಂದ ರೈತ ಬಾಂಧವರಿಗೆ ಏನೇನು ಬೆನಿಫಿಟ್ ಆಗ್ತದೆ ಅಂತ ಹೇಳ್ತೀರಿ? ಖಂಡಿತವಾಗಿ ಸರ್, ಮೊದಲಿಗೆ ನಾವು ಯಾವ ಬೆಳೆನ ಆಯ್ಕೆ ಮಾಡ್ಕೋಬೇಕು, ಆ ಬೆಳೆ ಅವ್ರ ಜಮೀನಿಗೆ ಸೂಕ್ತ ಐತೆ ಇಲ್ಲೋ, ಸೊ ಯಾವ ತಳಿ ಆಯ್ಕೆ ಮಾಡ್ಕೊಳ್ಬೇಕು, ಬೀಜೋಪಚಾರ ಮಾಡೋ ಬಗ್ಗೆ, ಆ ನಂತರ ಪೋಷಕಾಂಶಗಳು ಕೊಡೋದ್ರ ಬಗ್ಗೆ, ರಸಗೊಬ್ಬರಗಳು ಕೊಡೋದ್ರ ಬಗ್ಗೆ, ಅವೈಜ್ಞಾನಿಕವಾಗಿ ರಸಗೊಬ್ಬರ ಕೊಡೋದ್ರಿಂದ ಮಣ್ಣು ಸಮಸ್ಯಾತ್ಮಕವಾಗಿ ಪರಿಣಾಮ ಆಗುತ್ತೆ ಸರ್. ಅದು ಕರ್ಲ್ ಆಗಿರ್ಬೋದು, ಸೌಡು ಜೌಳು ಅಂತ ಸಮಸ್ಯೆ ಆಗ್ತಾ ಸರ್. ಹೀಗಾಗಿ ಒಂದು ಸಮಸ್ಯಾತ್ಮಕ ಮಣ್ಣನ್ನು ಆಗ್ಲಾರ್ದಂಗೆ ಸೊ ನಾವು ನ್ಯಾಯಯುತವಾಗಿ ಜುಡಿಷಿಯಸ್ ಆಗಿ ರಸಗೊಬ್ಬರ ಬಳಕೆ ಮಾಡಬೇಕು. ಕೃಷಿಯಲ್ಲಿ ಕಡಿಮೆ ವೆಚ್ಚದಲ್ಲಿ ಅಧಿಕ ಲಾಭ ಪಡ್ಕೋಬೇಕು. ಸೊ ನಾವು ರಸಗೊಬ್ಬರಗಳು ಹೆಚ್ಚಿನ ಪ್ರಮಾಣ ನಾವು ಗೊಬ್ಬರ ಪ್ರಮಾಣ ನಾವು ಖರ್ಚು ಮಾಡ್ತಾ ಇದೀವಿ. ಹೀಗಾಗಿ ರಸಗೊಬ್ಬರಗಳಾಗಿ ನಾವು ಅನವಶ್ಯಕ ಖರ್ಚು ಮಾಡದೆ ಎಷ್ಟು ಬೇಕೋ ಅಷ್ಟೇ, ಅಂದ್ರೆ ಅವಶ್ಯಕತೆ ಬೆಳೆಗೆ ಅವಶ್ಯಕತೆಗಣವಾಗಿ ನಾವು ರಸಗೊಬ್ಬರ ಬಳಕೆ ಮಾಡೋದ್ರಿಂದ ಖರ್ಚು ಕಡಿಮೆ ಮಾಡಬಹುದು, ಇಳುವರಿನೂ ತಗೋಬಹುದು, ಜೊತೆಗೆ ಮಣ್ಣಿನ ಆರೋಗ್ಯ, ಪರಿಸರ ಮಾಲಿನ್ಯ ಆಗಿರ್ಬೋದು ಅಥವಾ ನಮ್ಮ ಆರೋಗ್ಯ ಸಹ ನಾವು ಕಾಪಾಡ್ಕೋಬಹುದು. ಈಗ ಮಣ್ಣು ಪರೀಕ್ಷಾ ಕಾರ್ಡ್ ಅಥವಾ ಸಾಯಿಲ್ ಹೆಲ್ತ್ ಕಾರ್ಡ್ ಅಂತ ಹೇಳಿದ್ರಿ, ಅದರಲ್ಲಿ ಏನೇನು ಅಂಶಗಳು ಇರ್ತವೆ, ರೈತರ ಮಾಹಿತಿಗಳು ಮತ್ತೆ ಬೇರೆ ಬೇರೆ ವಿಷಯಗಳು ಏನು ಅಡಕವಾಗಿರ್ತದೆ ಆ ಒಂದು ಸಾಯಿಲ್ ಹೆಲ್ತ್ ಕಾರ್ಡ್ ನಲ್ಲಿ? ಖಂಡಿತವಾಗಿ ಸರ್, ಸಾಯಿಲ್ ಹೆಲ್ತ್ ಕಾರ್ಡ್ ಅಂತ ಹೇಳ್ತೀವಿ, ಅದರಲ್ಲಿ ನಾವು ಮೊದಲಿಗೆ ರೈತರ ಇನ್ಫಾರ್ಮೇಶನ್ ಹೊಂದಿರ್ತೇವೆ ಸರ್. ಆಮೇಲೆ ಅವ್ರ ಜಮೀನಿನ ಇನ್ಫಾರ್ಮೇಶನ್ ನಾವು ಅದನ್ನ ಎಂಟ್ರಿ ಮಾಡ್ತೇವೆ ಸರ್. ಜೊತೆಗೆ ನಾವು ಪರೀಕ್ಷೆ ಮಾಡ್ತಕ್ಕಂಥ ಎಲಿಮೆಂಟ್ಸ್ ಎಷ್ಟು ರೈತರು ಹೇಳ್ತಾರಲ್ಲ ಅದೆಷ್ಟು ಎಲಿಮೆಂಟ್ ಯಾವ ಪ್ರಮಾಣದಲ್ಲಿ ಇದೆ, ಕಡಿಮೆ ಇದೆಯಾ, ಮಧ್ಯಮ ಇದೆ, ಅಧಿಕ ಇದೆಯಾ, ಈ ತರ ನಾವು ಕಡಿಮೆ ಮಾಡಿಬಿಟ್ಟು ಅದು ಯಾವ ಪ್ರಮಾಣದಲ್ಲಿದೆ ಕೆಳಗಡೆ ನಾವು ಮೆನ್ಷನ್ ಮಾಡಿರ್ತೇವೆ ಸರ್. ರೈತ ಯಾವ ಬೆಳೆ ಬೆಳಿಬೇಕು, ಯಾವ ತಳಿ ಹಾಕಬೇಕು, ಬೀಜೋಪಚಾರ ಮಾಡೋ ಬಗ್ಗೆ ಅಥವಾ ಸಾವಯವ ಗೊಬ್ಬರ ಕೊಡೋದ್ರ ಬಗ್ಗೆ, ಲಘು ಪೋಷಕಾಂಶ ಕೊಡೋದ್ರ ಬಗ್ಗೆ, ಅನಂತರ ಯಾವ ಬೆಳೆಗೆ ಎಷ್ಟು ರಸಗೊಬ್ಬರ ಕೊಡಬೇಕು, ಬೆಳೆಗೆ ಬೇಕಾದಂತ ಪೋಷಕಾಂಶ ಎಷ್ಟು, ರೈತರ ಜಮೀನಲ್ಲಿ ಇರ್ತಕ್ಕಂಥ ಪೋಷಕ ಪ್ರಮಾಣ ಎಷ್ಟು, ಅವೆರಡು ಪೋಷಕಾಂಶ ಪ್ರಮಾಣಗಳನ್ನ ನಾವು ತುಲನಾತ್ಮಕ ಒಂದು ಸ್ಟಡಿ ಮಾಡಿ ಅನಾಲಿಸಿಸ್ ಮಾಡಿ ವಿಶ್ಲೇಷಣೆ ಮಾಡಿ ಅದನ್ನ ನಾವು ಫರ್ಟಿಲೈಸರ್ ಡೋಸ್ ಅನ್ನ ಈ ಸಾಲ್ಟ್ ಟೆಸ್ಟ್ ಕ್ರಾಪ್ ರೆಸ್ಪಾನ್ಸ್ ಅಂತ ಹೇಳ್ತೀವಿ. ಆ ಪದ್ಧತಿ ಆಧಾರದ ಮೇಲೆ ನಾವು ಅದನ್ನ ರೈತರಿಗೆ ಮೆನ್ಷನ್ ಮಾಡಿಬಿಟ್ಟು ಇಂತಿಷ್ಟೇ ಗೊಬ್ಬರ ಕೊಡಬೇಕು, ನಿಗದಿ ಮಾಡಿದಂತ ಬೆಳೆಗೆ ಎಷ್ಟು ಪ್ರಮಾಣ ಬೇಕೋ ಅಷ್ಟೇ ಪ್ರಮಾಣ ಗೊಬ್ಬರ ಕೊಡಬೇಕು ಅಂತ ಹೇಳಿ ಮೆನ್ಷನ್ ಮಾಡಿ ಕೊಡ್ತೀವಿ ಸರ್. ಹೇಗೆ ಅನ್ಸುತ್ತೆ ಸರ್, ತಾವೊಬ್ಬ ಮಣ್ಣು ವಿಜ್ಞಾನಿಗಳಿದ್ದೀರಿ, ಇತ್ತೀಚೆಗೆ ರೈತ ಬಾಂಧವರಿಗೆ ಮಣ್ಣು ಪರೀಕ್ಷೆಯ ಒಂದು ಪರಿಕಲ್ಪನೆ ಆಸಕ್ತಿ ಬರ್ತಿದ್ದಾರೆ ರೈತ ಬಾಂಧವರು ನನ್ನ ಮಣ್ಣು ಪರೀಕ್ಷೆಯನ್ನು ಮಾಡಿಸಬೇಕು ಅಂತ ಹೇಳಿ ಸ್ವಯಂ ಪ್ರೇರಿತವಾಗಿ? ಖಂಡಿತವಾಗಿ ಸರ್, ಪ್ರತಿ ವರ್ಷನೂ ಮಣ್ಣು ಪರೀಕ್ಷೆ ಮಾಡತಕ್ಕಂಥ ರೈತರ ಸಂಖ್ಯೆ ಹೆಚ್ಚಾಗ್ತಾ ಬರ್ತದೆ ಸರ್. ಮೊದಲಿಗೆ ನಾವೆಲ್ಲ ಬಂದಾಗ ವರ್ಷಕ್ಕೆ 200-300 ಇರ್ತಕ್ಕಂಥ ರೈತರ ಸಂಖ್ಯೆ ಈ ವರ್ಷ 2000 ಅಧಿಕ ರೈತರು ಬಂದಿದ್ದಾರೆ ಸರ್. ಮಣ್ಣಿನ ಮಾದರಿಗಳನ್ನು ಸಹ ಹೆಚ್ಚಿನ ಪ್ರಮಾಣದಲ್ಲಿ ತಗೊಂಡ್ಬರ್ತಾ ಇದ್ದಾರೆ ಸರ್. ಈಗ ಇನ್ನೂ ಇಂಪಾರ್ಟೆಂಟ್ ಏನಂದ್ರೆ ಈಗ ಮಣ್ಣು ನಮ್ಮಲ್ಲಿ ನಮ್ಮ ಕಲಬುರಗಿ ಜಿಲ್ಲೆಯಲ್ಲಿ ಈ ಕ್ಷಾರತೆ ಪ್ರಮಾಣ ಜಾಸ್ತಿ ಆಗ್ತಾ ಇದೆ ಸರ್. ವರ್ಷ ವರ್ಷನೂ pH ಲೆವೆಲ್ ಇನ್ಕ್ರೀಸ್ ಆಗ್ತಾ ಬರ್ತಾ ಇದೆ, ಮಣ್ಣು ಸಮಸ್ಯಾತ್ಮಕವಾಗಿ ಪರಿಣಾಮ ಆಗ್ತಾ ಇದೆ. ಸೊ ಸಮಸ್ಯಾತ್ಮಕ ಮಣ್ಣನ್ನು ಸರಿಪಡಿಸತಕ್ಕಂಥ ಪದ್ಧತಿಗಳನ್ನು ರಿಕ್ಲೇಮೇಷನ್ ಪ್ರೊಸೀಜರ್ ನಾವು ಹೇಳ್ತಾ ಇದ್ದೀವಿ ಸರ್. ಹೀಗಾಗಿ ಹೆಚ್ಚು ಹೆಚ್ಚು ಪ್ರಚಾರ ಕೂಡ ಮಾಡ್ತಿದ್ದೀವಿ ಸರ್. ನಮ್ಮಲ್ಲಿ ಯೂಟ್ಯೂಬ್ ಚಾನಲ್ ಆಗಿರ್ಬೋದು, QR ಕೋಡ್ ಆಗಿರ್ಬೋದು ಅಥವಾ ವಾಟ್ಸಪ್, ಫೇಸ್ಬುಕ್ ಅಥವಾ ಎಲ್ಲ ಸಾಮಾಜಿಕ ಚಾನಲ್ ಎಫೆಕ್ಟಿವ್ ಬಳಸಿಕೊಂಡು ಟ್ರೈನಿಂಗ್ ಮೂಲಕ, ಆಫ್ ಕೆಮಿಸ್ಟ್ ಟ್ರೈನಿಂಗ್, ಆನ್ ಕೆಮಿಸ್ಟ್ ಟ್ರೈನಿಂಗ್ ಮೂಲಕ ಸರ್, ವಾಟ್ಸಪ್ ಸಂದೇಶಗಳ ಮೂಲಕ ಸರ್, ನಮ್ಮಲ್ಲಿ ಸುಮಾರು ವಾಟ್ಸಪ್ ಗ್ರೂಪ್ಗಳಿದ್ದಾವೆ ಸರ್, ಸುಮಾರು 8 ಗ್ರೂಪ್ಗಳು ನನ್ನ ಹತ್ರ ಇದಾವೆ ಸರ್. ಆ 8 ಗ್ರೂಪ್ದಲ್ಲಿ ಎಲ್ಲ ರೈತರಿಗೂ ನಾವು ವಾಟ್ಸಪ್ ಚಾನಲ್ ಆಗಿರ್ಬೋದು, ಯೂಟ್ಯೂಬ್ ಆಗಿರ್ಬೋದು, ನಾವು ಮಣ್ಣಿನ ಬಗ್ಗೆ, ಮಣ್ಣಿನ ಪರೀಕ್ಷೆ ಬಗ್ಗೆ, ಮಣ್ಣಿನ ಆರೋಗ್ಯದ ಬಗ್ಗೆ, ಮಣ್ಣಿನ ಮ್ಯಾನೇಜ್ಮೆಂಟ್ ಹೇಗೆ ಮಾಡಬೇಕು, ನಿರ್ವಹಣೆ ಮಾಡೋ ಬಗ್ಗೆ ಸೊ ವ್ಯಾಪಕ ಪ್ರಚಾರ ಮಾಡೋದ್ರಿಂದ ಮಣ್ಣು ಪರೀಕ್ಷೆ ಬಗ್ಗೆ ಹೆಚ್ಚಿನ ರೈತರು ನಮ್ಮ ಕೃಷಿ ವಿಜ್ಞಾನ ಕೇಂದ್ರಕ್ಕೆ ಬರ್ತಾ ಇದ್ದಾರೆ ಸರ್. ಒಳ್ಳೆಯದು ಸರ್. ಮುಖ್ಯವಾಗಿ ತಾವು ಹೇಳಿದ ಪ್ರಕಾರ ರೈತ ಬಾಂಧವರು ಈ ಒಣ ಪ್ರದೇಶ ಅಥವಾ ಮಳೆಯಾಶ್ರಿತ ಪ್ರದೇಶದಲ್ಲಿ ಪ್ರತಿ 2 ವರ್ಷಕ್ಕೆ ಒಂದು ಸಾರಿ, ಹಾಗೆಯೇ ತೋಟಗಾರಿಕೆಯನ್ನು ಮಾಡುವಂತವರು ಪ್ರತಿ ವರ್ಷ ಈ ಮಣ್ಣು ಪರೀಕ್ಷೆಯನ್ನು ಕಡ್ಡಾಯವಾಗಿ ಮಾಡಬೇಕಂತ ಹೇಳಿದ್ರಿ. ಕೊನೆಯದಾಗಿ ಏನು ಹೇಳ್ತೀರಿ, ಮಣ್ಣು ಪರೀಕ್ಷೆಯನ್ನು ರೈತ ಬಾಂಧವರು ಮಾಡಿಸ್ಲಿಕ್ಕೆ ನಿಮ್ಮ ಕಿವಿ ಮಾತು? ಖಂಡಿತವಾಗಿ ಸರ್, ರೈತ ಬಾಂಧವರಲ್ಲಿ ವಿನಂತಿ ಮಾಡ್ಕೋದೇನೆ ಅಂದರೆ, ತಾವು ಯಾವುದೇ ಬೆಳೆ ಬೆಳಿಬೇಕಾದ್ರೂ ಅಥವಾ ಹೊಸದಾಗಿ ಬೆಳೆನ ಆಯ್ಕೆ ಮಾಡ್ಕೋಬೇಕಾದ್ರೂ ಮೊದಲಿಗೆ ನಿಮ್ಮ ಜಮೀನಿನ ಮಣ್ಣನ್ನು ವರ್ಷಕ್ಕೊಮ್ಮೆ ಆದರೂ ದಯವಿಟ್ಟು ಪರೀಕ್ಷೆ ಮಾಡ್ಕೋಬೇಕು. ಒಣ ಬೇಸಾಯದಂಥ ರೈತರು 2 ವರ್ಷಕ್ಕೊಮ್ಮೆ, ನೀರಾವರಿ ಇದ್ದ ರೈತರು ವರ್ಷಕ್ಕೊಮ್ಮೆ, ಅಥವಾ ನಡುವೆ ಏನಾದರೂ ಬೆಳೆ ವ್ಯತ್ಯಾಸ ಆದರೆ, ಏನಾದರೂ ಸಮಸ್ಯೆ ಉಂಟಾದರೆ ಆ ಸಮಯದಲ್ಲೂ ಕೂಡ ತಮ್ಮ ಜಮೀನಿನ ಮಣ್ಣನ್ನು ಪರೀಕ್ಷೆ ಮಾಡ್ಕೋಬಹುದು. ಉದ್ದೇಶ ಇಷ್ಟೇ, ಮಣ್ಣಿನ ಪರೀಕ್ಷೆ ನಿಯಮಿತವಾಗಿ ನಮ್ಮ ಆರೋಗ್ಯ ನಾವು ಯಾತ್ರ ನಾವು ಕಾಲಕಾಲಕ್ಕೆ ಪರೀಕ್ಷೆ ಮಾಡ್ಕೊಂಡು ನಮ್ಮ ಆರೋಗ್ಯ ಹೆಂಗೆ ಕಾಪಾಡ್ಕೊಂಡು ಬರ್ತೀವಲ್ಲ, ಅದೇ ಥರ ಮಣ್ಣಿಗೂ ಒಂದು ಆರೋಗ್ಯ ಇದೆ. ನಾವು ಮಣ್ಣಿನ ಬಗ್ಗೆ ಜಾಗೃತಿ ವಹಿಸಿ, ಮುತುವರ್ಜಿ ವಹಿಸಿ, ಅದನ್ನು ಆ ಕಾಲಕಾಲಕ್ಕೆ ಪರೀಕ್ಷೆ ಮಾಡ್ತಾ ಅದರಲ್ಲಿ ಏನು ಲೋಪದೋಷಗಳಿದ್ದಾವೆ, ಹೆಂಗೆ ಏನು ಮಾಡ್ತಾ ಏನಿದೆ, ನಾವು ಯಾವ್ತರ ಸರಿಪಡಿಸಬೇಕು, ಯಾವ್ದಾರ ಅದನ್ನು ನಿರ್ವಹಣೆ ಮಾಡಬೇಕು, ಅದ್ರ ಬಗ್ಗೆ ಮಣ್ಣಿನ ಅದು ಸಾವಯವ ಮೂಲದಿಂದಾಗಿರ್ಬೋದು ಅಥವಾ ಯಾವುದೇ ಮೂಲದಿಂದ ಆದ್ರೂ ಮಣ್ಣಿನ ಆರೋಗ್ಯ ನಾವು ಕಾಪಾಡ್ಕೊಂಡು ಬರಬೇಕು. ಸೊ ಆ ಒಂದು ಉದ್ದೇಶ ಇಟ್ಟುಕೊಂಡು ನೀವು ಒಂದ್ಸಲ ಆದರೂ ಮಣ್ಣು ಪರೀಕ್ಷೆ ನಮ್ದಕ್ಕಿದ ನಂತರ ಯಾವುದೇ ಕೇಂದ್ರಕ್ಕೆ ಹೋದ್ರೂ ನಿಮ್ಮ ಜಮೀನಿನ ಮಣ್ಣನ್ನು ದಯವಿಟ್ಟು ಒಂದ್ಸಲ ಪರೀಕ್ಷೆ ಮಾಡಿ ಮಣ್ಣು ಆರೋಗ್ಯ ಚೀಟಿಯಲ್ಲಿ ಏನು ಶಿಫಾರಸು ಮಾಡ್ತಕ್ಕಂತ ಒಂದು ಅವೆಲ್ಲ ಒಂದು ಅಂಶಗಳನ್ನ ನೀವು ಪರಿಗಣನೆ ತೆಗೆದುಕೊಂಡು ಕೃಷಿ ಮಾಡೋದಾದ್ರೆ ಒಂದು ಹೆಚ್ಚಿನ ಒಂದು ಲಾಭನ ಪಡ್ಕೋಬಹುದು ಅಂತ ಹೇಳಕ್ ಇಷ್ಟಪಡ್ತೀವಿ ಸರ್. ಒಳ್ಳೆದು ಸರ್. ಇದುವರೆಗೆ ಮಣ್ಣು ಪರೀಕ್ಷೆ ಅಂದ್ರೇನು, ಮಣ್ಣು ಪರೀಕ್ಷೆಯನ್ನ ಹೇಗೆ ಮಾಡಿಸ್ಬೇಕು, ಮಣ್ಣು ಪರೀಕ್ಷೆ ಮಾಡಿಸೋದ್ರಿಂದ ರೈತ ಬಾಂಧವರಿಗೆ ಏನು ಅನುಕೂಲ ಆಗ್ತದೆ ಎಂಬಂತಹ ಒಂದು ವಿಚಾರವನ್ನ ರೈತ ಬಾಂಧವರಿಗೆ ಸವಿಸ್ತಾರವಾದಂತಹ ಒಂದು ಮಾಹಿತಿಯನ್ನು ನೀಡಿದ್ರಿ. ಮುಖ್ಯವಾಗಿ ಮಣ್ಣು ನಮ್ಮ ಬದುಕಿನ ಒಂದು ಕಣ್ಣು ಅಂತಾನೆ ಹೇಳ್ಬಹುದು. ಗುಣಮಟ್ಟದ ಹಾಗೇನೆ ಅಧಿಕ ಇಳುವರಿಗಾಗಿ ಕಡಿಮೆ ಖರ್ಚಿನ ಒಂದು ವಿಧಾನಗಳನ್ನು ನಾವು ಅಳವಡಿಸಿಕೊಳ್ಬೇಕಪ್ಪ ಅಂತಂದ್ರೆ ಖಂಡಿತವಾಗಿ ನಾವು ಮಣ್ಣು ಪರೀಕ್ಷೆಯನ್ನು ಮಾಡಿಸ್ಬೇಕು. ಸಂಬಂಧಪಟ್ಟಂತಹ ಕೃಷಿ ವಿಜ್ಞಾನ ಕೇಂದ್ರ ಆಗಿರ್ಬೋದು, ಕೃಷಿ ಮಹಾವಿದ್ಯಾಲಯ ಆಗಿರ್ಬೋದು, ಕೃಷಿ ಇಲಾಖೆ ಆಗಿರ್ಬೋದು, ಅಥವಾ ರೈತ ಸಂಪರ್ಕ ಕೇಂದ್ರಕ್ಕೆ ಹೋದ್ರೆ ರೈತ ಬಾಂಧವರಿಗೆ ಖಂಡಿತವಾದಂತಹ ಒಂದು ಮಾಹಿತಿ ಈ ಮಣ್ಣು ಪರೀಕ್ಷೆ ಕುರಿತು ಲಭ್ಯ ಆಗ್ತದೆ. ಈಗೇನು ಬೇಸಿಗೆ ಹಂಗಾಮ ಆಗಿರ್ಬೋದು ಅಥವಾ ಹಿಂಗಾರು ಬೆಳೆ ಕಟಾವಾದ ನಂತರ ರೈತ ಬಾಂಧವರು ತಮ್ಮ ಕ್ಷೇತ್ರದ ಮಣ್ಣನ್ನು ಕಡ್ಡಾಯವಾಗಿ ಮಣ್ಣು ಪರೀಕ್ಷಾ ಪ್ರಯೋಗಾಲಯಕ್ಕೆ ಹೋಗಿ ಮಣ್ಣು ಪರೀಕ್ಷೆಯನ್ನು ಮಾಡಿಸಿ ಮಣ್ಣು ಪರೀಕ್ಷೆ ಆಧಾರದ ಮೇಲೆ ಅದನ್ನು ನಿರ್ವಹಣೆ ಮಾಡ್ಕೊಂಡು ಹೋಗ್ಲಿಕ್ಕೆ ಮುಂದೆ ಬರಲಿ. ಈ ಮಣ್ಣು ಪರೀಕ್ಷೆ ಆಧಾರಿತ ಒಂದು ಮಾಹಿತಿಗಾಗಿ ಅಥವಾ ಮಣ್ಣು ಶ್ಯಾಂಪಲ್ ತೆಗೆದುಕೊಳ್ಳೋದಾಗಿರ್ಬೋದು ಅಥವಾ ಪ್ರಯೋಗಾಲಯಕ್ಕೆ ಆಗಿರ್ಬೋದು, ಏನಾದರೂ ಮಣ್ಣು ಪರೀಕ್ಷೆಗೆ ಸಂಬಂಧಪಟ್ಟಂತೆ ಅಥವಾ ಬೇಸಾಯ ಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಮಣ್ಣು ಪರೀಕ್ಷೆ ಅಥವಾ ಮಣ್ಣಿನ ಆರೋಗ್ಯದ ಬಗ್ಗೆ ಏನಾದರೂ ಮಾಹಿತಿ ಬೇಕಾಗಿತ್ತು ಅಂತಂದರೆ ನಮ್ಮ ರೈತ ಬಾಂಧವರಿಗೆ ನಿಮ್ಮ ದೂರವಾಣಿ ಸಂಖ್ಯೆ. ಸರ್, ಖಂಡಿತವಾಗಿ ಸರ್, ಸಾಕಷ್ಟು ರೈತರು ಮಣ್ಣಿನ ಕುರಿತಾಗಿ ಮಣ್ಣಿನ ಪರೀಕ್ಷೆ ಕುರಿತಾಗಿ ಫೋನ್ ಮಾಡ್ತಾ ಇರ್ತಾರೆ ಸರ್. ಇನ್ನು ಹೆಚ್ಚಿನ ರೈತರು ಮಾಹಿತಿ ಸಿಗಲಿ ಅಂತ ನಾವು ನಂಬರನ್ನು ನಾವು ನಮ್ಮ ಯೂಟ್ಯೂಬ್ ಚಾನಲ್ ಆಗಿರ್ಬೋದು, ನಮ್ಮ KVK ಚಾನಲ್ ಆಗಿರ್ಬೋದು, ಎಲ್ಲ ಕೊಟ್ಟಿರ್ತೀವಿ. ಹಾಗೂ ಈ ಮೂಲಕ ಒಂದು ನಮ್ಮ ಒಂದು ರೇಡಿಯೋ ಚಾನಲ್ ಮೂಲಕ ಕೇಳುವವರಿಗೆ ನನ್ನ ನಂಬರ್ನ ಕೊಡ್ತಾ ಇದ್ದೀನಿ ಸರ್, ದಯವಿಟ್ಟು ನೋಟ್ ಮಾಡ್ಕೊಳ್ಳಿ. ನನ್ನ ಮೊಬೈಲ್ ಸಂಖ್ಯೆ 9446193133. ಇನ್ನೊಮ್ಮೆ ಹೇಳ್ತೀನಿ ಸರ್, 9449961133. ಒಳ್ಳೆಯದು ಸರ್. ರೈತ ಬಾಂಧವರಿಗೆ ಮಣ್ಣು ಪರೀಕ್ಷೆಯ ಸಮಸ್ಯೆ ಆಗಿರ್ಬೋದು ಅಥವಾ ಈ ಮಣ್ಣಿನ ಆರೋಗ್ಯ ಕೊಡೆ ಅಥವಾ ಪೋಷಕಾಂಶಗಳನ್ನು ಒದಗಿಸುವಂಥದ್ದು, ಮಣ್ಣು ಪರೀಕ್ಷೆಗೆ ಯಾವುದೇ ಒಂದು ಸಮಸ್ಯೆಗೆ ನಿಮ್ಮನ್ನು ಕರೆ ಮಾಡಬಹುದು, ನಿಮ್ಮ ಮಾಹಿತಿಯನ್ನು ಪಡ್ಕೊಂಡು ರೈತ ಬಾಂಧವರು ಪ್ರಯೋಜನ ಪಡೆದುಕೊಳ್ಳಿ ಅಂತ ಹೇಳ್ತಾ ಇದುವರೆಗೆ ಸುದೀರ್ಘವಾಗಿ ನಮ್ಮ ಜೊತೆ ಮಾತನಾಡಿ ಮಾಹಿತಿಯನ್ನು ನೀಡಿದ್ದಕ್ಕೆ ತಮಗೆ ಎಲ್ಲ ರೈತ ಬಾಂಧವರ ಪರವಾಗಿ ಧನ್ಯವಾದಗಳು ಸರ್. ನಮಸ್ಕಾರ. ನಮಸ್ಕಾರ ಸರ್. ರೈತ ಬಾಂಧವರೇ, ಇದುವರೆಗೂ ಮಣ್ಣು ಪರೀಕ್ಷೆ ಮಹತ್ವ ಮತ್ತು ವಿಧಾನ ಕುರಿತು ICAR ಕೃಷಿ ವಿಜ್ಞಾನ ಕೇಂದ್ರದ ಬೇಸಾಯ ತಜ್ಞರಾದ ಡಾಕ್ಟರ್ ಶ್ರೀನಿವಾಸ್ ಅವರೊಡನೆ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಅಂಬರೀಶ್ ಆಸಿಹಾಳ್. ಬನ್ನಿ ರೈತ ಬಾಂಧವರಿಗೆ ಒಂದು ವಾಣಿಜ್ಯ ಪ್ರಕಟಣೆ, ನಂತರ ಕೃಷಿ ರಂಗ ಕಾರ್ಯಕ್ರಮ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ನ ಆಸರಿಯು ಆಗದು ನಿರಾಸರೆ ಎನ್ನು ಸಿಗುವುದು ಸಂತಸದ ಕ್ಷಣವು ಕಳೆಯುವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ, ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ವಾಣಿಜ್ಯ ಪ್ರಕಟಣೆ ಕೇಳಿದ್ರಿ. ರೈತ ಬಾಂಧವರೇ, ಈಗ ಕೇಳೋಣ ಹವಾಮಾನ ವರದಿ ಹಾಗೂ ಹವಾಮಾನ ಆಧಾರಿತ ಕೃಷಿ ಸಲಹೆಗಳು. ರೈತ ಬಾಂಧವರೇ, ಈಗ ಹವಾಮಾನ ವರದಿ ಮತ್ತೆ ಹವಾಮಾನ ಆಧಾರಿತ ಕೃಷಿ ಸಲಹೆಗಳನ್ನ ಕೇಳೋಣ. ಭಾರತ ಹವಾಮಾನ ಬೆಂಗಳೂರು ವಿಭಾಗದ ಮುನ್ಸೂಚನೆಯಂತೆ ರಾಯಚೂರು ಜಿಲ್ಲೆಯಲ್ಲಿ 5 ದಿನಗಳಲ್ಲಿ ಯಾವುದೇ ಮಳೆ ಆಗುವ ಸಾಧ್ಯತೆ ಇಲ್ಲ.

6,169 ರೂಪಾಯಿಗಿಂತ 7,733 ರೂಪಾಯಿಗಳು. ಇನ್ನು ಲಿಂಗಸೂರು ಮಾರುಕಟ್ಟೆಯಲ್ಲಿ ಸಜ್ಜೆ ಹೈಬ್ರಿಡ್ 1,900 ರೂಪಾಯಿಗಳಿಂದ 2,300 ರೂಪಾಯಿಗಳು, ಮೆಕ್ಕೆಜೋಳ ಹೈಬ್ರಿಡ್ ಸ್ಥಳೀಯ 1,700 ರೂಪಾಯಿಗಳು, ತೊಗರಿ 3,650 ರೂಪಾಯಿಗಳಿಂದ 7,500 ರೂಪಾಯಿಗಳು. ಇನ್ನು ಸಿಂಧನೂರು ಮಾರುಕಟ್ಟೆಯಲ್ಲಿ ಕಡಲೆಕಾಳು 4,235 ರೂಪಾಯಿಗಳು, ಮೆಕ್ಕೆಜೋಳ 1,880 ರೂಪಾಯಿಗಳಿಂದ 1,900 ರೂಪಾಯಿಗಳು, ಭತ್ತ ಆರ್ ಎನ್ ಆರ್ ಹೊಸದು 2,000 ರೂಪಾಯಿಗಳಿಂದ 2,425, ಹಳೆಯದು ಆರ್ ಎನ್ ಆರ್ ಭತ್ತ 2,460 ರೂಪಾಯಿಗಳಿಂದ 3,000 ರೂಪಾಯಿಗಳು. ಇನ್ನು ಅಕ್ಕಿ ನುಚ್ಚಕ್ಕಿ 2,000 ರೂಪಾಯಿಗಳು. ಇನ್ನು ಅಕ್ಕಿ ಮಾಧ್ಯಮ 4,080 ರೂಪಾಯಿಗಳಿಂದ 4,400 ರೂಪಾಯಿಗಳು, ತೊಗರಿ 6,750 ರೂಪಾಯಿಗಳಿಂದ 7,080 ರೂಪಾಯಿಗಳು. ಇದುವರೆಗೆ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ ರಾಯಚೂರು ಜಿಲ್ಲೆ ಸಮಿತಿ ಕಳಿಸಿದ ಈ ದಿನದ ಪೇಟೆ ಧಾರಣೆ ಕೇಳಿದಿರಿ. ರೈತ ಬಂಧುವರೇ, ಇದುವರೆಗೂ ರೈತ ಬಂಧುವರಿಗಾಗಿ ಕಾರ್ಯಕ್ರಮ ಕಿಸಾನ್ ವಾಣಿ ಪ್ರಸಾರವಾಯಿತು. ಇದುವರೆಗೆ ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮ ಕಿಸಾನ್ ವಾಣಿ ಪ್ರಸಾರವಾಯಿತು. ಈ ಕಾರ್ಯಕ್ರಮವನ್ನು ಪ್ರಾಯೋಜಿಸಿದವರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ ಸರಿಯಾಗಿ 7:20. ಈಗ ಜನಪದ ಸಂಗೀತ ಕಾರ್ಯಕ್ರಮ. ಮೊದಲಿಗೆ ಇದೊಂದು ವಾಣಿಜ್ಯ ಪ್ರಕಟಣೆ. ಕಡಿಮೆ ಪ್ರೀಮಿಯಂ, ಅಧಿಕ ಬೋನಸ್, ಆಯಾ ಸಮಯದಲ್ಲಿ ಬೋನಸ್ ರಿಟರ್ನ್ ಸಿಗುವುದು ಹೆಚ್ಚು. ಕಡಿಮೆ ಕಡಿಮೆ ಕಂತು ಸುವರ್ಣ ಭವಿಷ್ಯದ ಭರವಸೆ ನಮ್ಮವರಿಗೆ ಬಹಳ ಉತ್ತಮ. ಆರ್ಪಿಎಲ್ಐ ಬೇರೊಂದಿಲ್ಲ ಇದಕ್ಕಿಂತ ಉತ್ತಮ. ಆರ್ಪಿಎಲ್ಐ ಬೇರೊಂದಿಲ್ಲ ಇದಕ್ಕಿಂತ ಉತ್ತಮ. ನಿಮ್ಮ ಕುಟುಂಬಕ್ಕೆ ನೀಡಿ ಸುರಕ್ಷಿತ ಜೀವನ ಆರ್ಪಿಎಲ್ಐಯ ಲೈಫ್ ಇನ್ಸೂರೆನ್ಸ್ ಪಾಲಿಸಿಯೊಂದಿಗೆ. ನಿಮ್ಮ ಸಮೀಪದ ಅಂಚೆ ಕಚೇರಿಯನ್ನು ಇಂದೇ ಸಂಪರ್ಕಿಸಿ ಅಥವಾ ಲಾಗಿನ್ ಮಾಡಿ www.indiapost.gov.in. ಎಲ್ಐಸಿಯ ಜೀವನ ಲಾಭ ಜೊತೆ ಪ್ರಾಫಿಟ್ ನಿನಗೆ ನಾನ್ ಸ್ಟಾಪ್. ಎಲ್ಐಸಿಯ ಜೀವನ ಲಾಭ ಒಂದು ಲಿಮಿಟೆಡ್ ಪ್ರೀಮಿಯಂ ಎಂಡೋಮೆಂಟ್ ಪ್ಲಾನ್. ಪ್ರೀಮಿಯಂ ನಿಲ್ಲದೆ ಆದರೆ ಬೆನಿಫಿಟ್ಸ್ ಗಳೆಲ್ಲ. ಎಲ್ಐಸಿ ಪ್ರತಿ ಕ್ಷಣವು ನಿಮ್ಮೊಂದಿಗೆ. ವಿಸ್ತಾರವಾದ ಷರತ್ತುಗಳು ಮತ್ತು ನಿಬಂಧನೆಗಳಿಗಾಗಿ ಆಫರ್ ಡಾಕ್ಯುಮೆಂಟ್ ಅನ್ನು ಕೂಲಂಕುಷವಾಗಿ ಓದಿರಿ. ಕೆಳಗಡೆ ವಾಣಿಜ್ಯ ಪ್ರಕರಣ ಕೇಳಿದ್ರೆ. ಈಗ ಕೇಳಿ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಕುಷ್ಟಗಿ ತಾಲೂಕಿನ ಹಬಲ್ಕಟ್ಟಿ ಗ್ರಾಮದ ದವಲ್ಸಾಬ್ ಅತ್ತರ್ ಮತ್ತು ಸಂಗಡಿಗರಿಂದ ಗಿಗಿ ಪದಗಳು. ಎಲ್ಲಿ ನೋಡಿದಲ್ಲಿ ನಿನ್ನ ಪೂಜೆ ನಡೆದಿರುವ ನಿನ್ನಿಂದ ನಾವು ಯಪ್ಪ ರೈತಪ್ಪ ಕೇಳು ಯಪ್ಪ